ಈಗ ಕೃಷಿ ಹೊಂಡಗಳ ಬಗ್ಗೆ ತಾವು ತಿಳಿಸ್ತಾ ಇದ್ದೀರಿ, ಈ ಕೃಷಿ ಹೊಂಡಗಳಂದ್ರೇನು, ಈ ಬಗ್ಗೆ ನಮ್ಮ ಮೊದಲಾಗಿ ಹೇಳ್ರಿ. ನೋಡಿ, ಮಣ್ಣು ಮತ್ತು ನೀರು ಸಂರಕ್ಷಣೆಯ ಎಲ್ಲ ಕ್ರಮಗಳನ್ನು ಅನುಸರಿಸಿದರೂ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ನೀರು ಹೊಲದಿಂದ ಹೊರಗೆ ಹರಿದು ಹೋಗುತ್ತದೆ. ಹೀಗೆ ಅನಾವಶ್ಯಕವಾಗಿ ಹೊರಗೆ ಹರಿದು ಹೋಗುವ ನೀರನ್ನು ಹೊಲದಲ್ಲಿಯೇ ನಿರ್ಮಿಸಿದ ಚಿಕ್ಕ ಹೊಂಡಗಳಲ್ಲಿ ಶೇಖರಣೆ ಮಾಡಿ ಬೆಳೆಗಳಿಗೆ ತೇವಾಂಶ ಕೊರತೆ ಆದಾಗ ಒಂದೆರಡು ಸಲ ನೀರು ಕೊಟ್ಟು ಬೆಳೆಗಳ ಇಳುವರಿ ಹೆಚ್ಚಿಸಬಹುದಾಗಿದೆ. ಸಾಮಾನ್ಯವಾಗಿ ಹೊರಗೆ ಹೋಗುವ ನೀರಿನ ಅರ್ಧದಷ್ಟು ನೀರನ್ನು ಹಿಡಿದುಕೊಳ್ಳಬಹುದು. ಈಗ ನಾವು ಕೃಷಿ ಹೊಂಡಗಳನ್ನು ನಿರ್ಮಿಸುವುದರಿಂದ ಈ ನೀರನ್ನು ಶೇಖರಣೆ ಮಾಡಬಹುದು ಅಂತ ಹೇಳಿದ್ರಿ. ಹೊಂಡಗಳನ್ನು ನಾವು ನಿರ್ಮಿಸಬೇಕಾದ್ರೆ ಏನೇನು ಸಂಗತಿಗಳನ್ನು ನಾವು ಗಮನಿಸಬೇಕಾಗ್ತದ್ರಿ? ಇದು ಭಾಳ ಮುಖ್ಯವಾದ ವಿಷಯ ನೋಡ್ರಿ. ಮೊದಲೇದಾಗಿ ಏನು ಮಾಡಬೇಕಂದ್ರೆ, ಹೊಂಡದ ಸ್ಥಳ ನೈಸರ್ಗಿಕ ತಗ್ಗು ಪ್ರದೇಶದಲ್ಲಿರಬೇಕು ಹಾಗೂ ಕಡಿಮೆ ಅಗತ್ಯ ಮತ್ತು ನೀರಾವರಿಗೆ ಅನುಕೂಲ ಸ್ಥಳ ಆಗಿರಬೇಕು. ಇನ್ನು ಎರಡನೇದಾಗಿ, ಪ್ರತಿ 2-3 ಹೆಕ್ಟರ್ ಇಳಿಮೇಡು ಪ್ರದೇಶಕ್ಕೆ ಒಂದು ನಿರ್ಮಿಸಬಹುದು ಕೃಷಿ ಹೊಂಡಗಳನ್ನು. ಇನ್ನು ಮೂರನೇದಾಗಿ, ಹೊಂಡದ ಸಾಮರ್ಥ್ಯ ಪ್ರತಿ 1 ಹೆಕ್ಟರ್ ಇಳಿಮೇಡು ಪ್ರದೇಶಕ್ಕೆ 150 ಘನ ಮೀಟರ್ ಇರುವುದು ಸೂಕ್ತವಾಗಿದೆ. ಅಂದ್ರೆ ಈಗ ನಾವು ಹೊಲದಲ್ಲಿ ಏನು ನಾವು ಈಗಾಗಲೇ ನೀರು ಹರಿದು ಹೋಗ್ತಿರ್ತದ ಅಂತ ತಗ್ಗು ಪ್ರದೇಶದಲ್ಲೇ ನಾವು ಹೊಂಡಗಳನ್ನು ನಿರ್ಮಿಸಬೇಕು. ಒಳ್ಳೆಯದ್ರಿ. ಈಗ ಕೃಷಿ ಹೊಂಡಗಳಲ್ಲಿ ಎಷ್ಟು ವಿಧಗಳಾದವ, ಆ ಬಗ್ಗೆ ಎಷ್ಟು ಮಾಹಿತಿ ನೀಡ್ತೀರಿ? ನೋಡ್ರಿ, ಕೃಷಿ ಹೊಂಡಗಳನ್ನು 3 ರೀತಿಯಲ್ಲಿ ನಾವು ನಿರ್ಮಿಸಬಹುದು ರೀ. ಒಂದೇದೇನಂತಂದ್ರೆ, ಸಮತಟ್ಟಾದ ಅಥವಾ ಕಡಿಮೆ ಇಳಿಜಾರು ಭೂಮಿಗಳಿಗೆ ಮಣ್ಣು ಒಗೆದು ನಿರ್ಮಿಸಿದ ಕೃಷಿ ಹೊಂಡಗಳು ಸೂಕ್ತವಾಗಿವೆ. ನೋಡ್ರಿ, ಇನ್ನು ಎರಡನೇದಾಗಿ, ಅತಿಯಾಗಿ ನೀರು ಹರಿಯುವ ಗುಡ್ಡ ತಗ್ಗು ಪ್ರದೇಶಗಳಿಗಾಗಿ ಒಡ್ಡಿನಿಂದ ನಿರ್ಮಿಸಿದ ಹೊಂಡಗಳು ಯೋಗ್ಯವಾಗಿವೆ. ಇನ್ನು ಮೂರನೇದಂದ್ರೆ, ಮಧ್ಯಮದಿಂದ ಅಧಿಕ ಪ್ರಮಾಣದ ಇಳಿಜಾರು ಪ್ರದೇಶಗಳಿಗಾಗಿ ಅಗೆತ ಮತ್ತು ಒಡ್ಡಿನಿಂದ ನಿರ್ಮಿಸಿದ ಕೃಷಿ ಹೊಂಡಗಳನ್ನು ನಿರ್ಮಿಸಬಹುದು. ಇನ್ನು ಈ ಉತ್ತರ ಕರ್ನಾಟಕ ಪ್ರದೇಶ ಅಂದರೆ ಈಗ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಯಾವ ಒಂದು ಕೃಷಿ ಹೊಂಡಗಳನ್ನು ನಿರ್ಮಿಸಬೇಕಂತೀರಿ? ನೋಡ್ರಿ, ಉತ್ತರ ಕರ್ನಾಟಕದಾಗ ಅಧಿಕ ಪ್ರಮಾಣದಲ್ಲಿ ಕಪ್ಪು ಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಡಿಮೆಯಿಂದ ಮಧ್ಯಮ ಪ್ರಮಾಣದ ಇಳಿಜಾರು ಕಂಡುಬರುತ್ತದೆ. ಇದರಿಂದ ಇಲ್ಲಿ ಭೂಮಿಯನ್ನು ಅಗೆದು ನಿರ್ಮಿಸಿದ ಕೃಷಿ ಹೊಂಡಗಳನ್ನು ರೈತರು ನಿರ್ಮಿಸಿಕೊಳ್ಳಬೇಕು. ಇವುಗಳು 3 ಆಕಾರದಲ್ಲಿ ನಿರ್ಮಿಸಲು ಯೋಗ್ಯವಾಗಿವೆ. ಯಾವ ಥರ ಅಂದರೆ, ಚೌಕ ಆಕಾರ, ಆಯತ ಆಕಾರ ಹಾಗೂ ವರ್ತುಳ ಆಕಾರದಲ್ಲಿ ನಿರ್ಮಿಸಬಹುದು. ಸಾಮಾನ್ಯವಾಗಿ ಏನಂದರೆ, ಚೌಕು ಆಕಾರದ ಕೃಷಿ ಹೊಂಡಗಳು ಎಲ್ಲ ರೀತಿಯಲ್ಲಿ ಸರಿ ಅನಿಸ್ತವೆ. ಇನ್ನು ಈ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ನಮಗೆ ಯಾವ್ಯಾವ ಸ್ಥಳಗಳು ಆಯ್ಕೆ ಮಾಡ್ಕೋಬೇಕಂತೀರಿ? ನೋಡ್ರಿ, ಕೃಷಿ ಹೊಂಡಗಳ ಸ್ಥಳ ಗುರುತಿಸುವಾಗ ಆ ಸ್ಥಳದಲ್ಲಿ ನಿರ್ದಿಷ್ಟ ಪ್ರಮಾಣದ ಇಳಿಮೇಡು ಪ್ರದೇಶದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರೋಂಗೆ ಇರಬೇಕ್ರಿ. ಇಲ್ಲಿ ಬಹಳ ದೂರದಿಂದ ನೀರು ಹರಿದು ಬರುವುದು ಇದು ಸೂಕ್ತವಲ್ಲ. ಯಾಕಂದರೆ ದೂರದಿಂದ ಹರಿದು ಬರುವ ಮಳೆ ನೀರು ಕೃಷಿ ಹೊಂಡಗಳಲ್ಲಿ ಬೇಗನೆ ಅಧಿಕ ಪ್ರಮಾಣದಲ್ಲಿ ಹೂಳು ತುಂಬಿಸ್ತಾರೆ. ಒಂದು ಇಳಿಮೇಡು ಪ್ರದೇಶ ಚಿಕ್ಕದಾದರೆ, ಇನ್ನು ಹೊಂಡದಲ್ಲಿ ನೀರು ಸಂಗ್ರಹಣೆ ಕಡಿಮೆ ಆದರೆ, ದೊಡ್ಡ ಇಳಿಮೇಡು ಪ್ರದೇಶಗಳಲ್ಲಿ ನಿರ್ಮಿಸಿದ ಹೊಂಡಗಳಲ್ಲಿ ಬೇಗನೆ ಹೂಳು ಶೇಖರಣೆ ಆಗುತ್ತೆ. ಆದ್ದರಿಂದ ಈ ಎರಡೂ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಹೊಂಡದ ಸ್ಥಳ ಗುರುತಿಸಬೇಕು. ಇದಲ್ಲದೆ ಶೇಖರಣೆಯಾದ ನೀರು ಗುರುತ್ವಾಕರ್ಷಣೆಯ ಮೇಲೆ ನೀರು ಉಣಿಸಲು ಯೋಗ್ಯವಾದ ಸ್ಥಳವೂ ಆಗಿರಬೇಕು. ಅಂದ್ರೆ ನಮ್ಮ ಹೊಲದೊಳಗೆ ಎತ್ತರ ಪ್ರದೇಶದೊಳಗಿರಬೇಕು, ಆದ್ರೆ ಅದಕ್ಕೆ ನೀರು ಬರಲಿಕ್ಕೆ ಅನುಕೂಲ ಆಗಬೇಕು, ಈ ರೀತಿ ಇರಬೇಕಂತೀರಿ. ಇನ್ನು ಕೃಷಿ ಹೊಂಡಗಳು ಮಾಡಲಿಕ್ಕೆ ಯಾವ ಪ್ರದೇಶ ಸೂಕ್ತ ಅಂತೀರಿ? ಕೃಷಿ ಹೊಂಡಗಳನ್ನು ನಾವು ಅತಿ ಕಡಿಮೆ ಬೀಳುವ ರಾಜಸ್ಥಾನದಂಥವು ವಾರ್ಷಿಕವಾಗಿ ಸರಾಸರಿ ಏನಂದ್ರೆ 50-100 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕೃಷಿ ಹೊಂಡಗಳನ್ನು, ಅಂದ್ರೆ ಒಟ್ಟಾರೆ ಮಳೆ ಕಡಿಮೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಅನುಕೂಲ ಅಂತ ಕೃಷಿ ಹೊಂಡಗಳನ್ನು ನಿರ್ಮಿಸಬೇಕು. ಈ ಕೃಷಿ ಹೊಂಡಗಳ ಗಾತ್ರ ಎಷ್ಟು ಇರಬೇಕಂತೀರಿ? ಎಷ್ಟು ದೊಡ್ಡ ನಾವು ತೆಗೆದ್ರೆ ಅನುಕೂಲ ಆಗ್ತದ್ರಿ? ನೋಡ್ರಿ, ಪ್ರತಿ 1 ಹೆಕ್ಟರ್ ಪ್ರದೇಶಕ್ಕೆ 10 ಘನ ಮೀಟರ್ ನೀರು ಶೇಖರಿಸಬಲ್ಲ ಹೊಂಡಗಳನ್ನು ನಿರ್ಮಿಸಬೇಕು. ಈ ಹೊಂಡಗಳ ದಂಡೆಗಳ ಇಳಿಜಾರು 1:1 ಪ್ರಮಾಣದಲ್ಲಿರಬೇಕು ಹಾಗೂ ಹೊಂಡಗಳಿಗೆ ಒಳಹರಿವು ಬಚ್ಚಲು ಹಾಗೂ ಹೊರಹರಿವು ಮೊರೆಗಳನ್ನು ಒದಗಿಸುವುದು ತುಂಬಾ ಅವಶ್ಯವಾಗಿದೆ. ಇದಲ್ಲದೆ ಹೊಂಡಗಳ ಆಳ 2.5-3 ಮೀಟರ್ ಇರುವಂತೆ ನೋಡ್ಕೋಬೇಕು. ಇದಕ್ಕಿಂತ ಆಳವಾದ ಹೊಂಡಗಳ ನಾವು ನಿರ್ಮಾಣ ಆರ್ಥಿಕವಾಗಿ ಲಾಭದಾಯಕ ಆಗುವುದಿಲ್ಲ. ಶೇಖರಣೆ ಆದ ನೀರನ್ನು ಅವಶ್ಯ ಇದ್ದಲ್ಲಿ 1.5 HP ಪಂಪ್ ಸಹಾಯದಿಂದ ಭೂಮಿಗೆ ನೀರು ಉಣಿಸಬಹುದು. ಒಳಹರಿವು ಬಚ್ಚಲು ಅಂತ ಹೇಳಿದ್ರಲ್ಲ, ಈಗ ಸಿಲ್ಟ್ ಟ್ರ್ಯಾಪ್ ಅಂತಾರಲ್ರಿ, ಅದು ಹೂಳು ತುಂಬುವ ಸಲುವಾಗಿ ಮಾಡ್ತಾರಲ್ಲ, ಅದೇನ್ರಿ? ಹಾ, ಹೌದಾ. ಇನ್ನು ಕೃಷಿ ಹೊಂಡದಲ್ಲಿ ಶೇಖರಿಸಿದ ನೀರನ್ನ ಯಾವ ರೀತಿ ನಾವು ಸಂಸ್ಕರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ್ರಿ, ಯಾವ ರೀತಿ ನಾವು ಮಾಡ್ಬೇಕ್ರಿ? ಇದು ಬಹಳ ಮುಖ್ಯವಾದ ವಿಷಯ. ಸಾಮಾನ್ಯವಾಗಿ ಆಳವಾದ ಕಪ್ಪು ಮಣ್ಣುಗಳಲ್ಲಿ ನೀರಿನ ಇಂಗುವಿಕೆ ಕಡಿಮೆ ಆದರೆ ಇನ್ನು ಕಡಿಮೆ ಆಳವಾದ ಕಪ್ಪು ಮಣ್ಣುಗಳಲ್ಲಿ ನೀರಿನ ಇಂಗುವಿಕೆ ಜಾಸ್ತಿ ಇರುತ್ತೆ. ಒಟ್ಟಿನಲ್ಲಿ ಮಣ್ಣಿನಲ್ಲಿ ನೀರಿನ ಇಂಗುವಿಕೆ ಜಾಸ್ತಿ ಇರುವಲ್ಲಿ ಈ ಮುಂದೆ ಹೇಳುವ ವಸ್ತುಗಳನ್ನು ಬಳಸಿಕೊಂಡು ನೀರಿನ ಇಂಗುವಿಕೆಯನ್ನು ನಿಯಂತ್ರಿಸಬಹುದು. ಅವು ಯಾವಂದ್ರೆ ಈಗ ನೈಸರ್ಗಿಕವಾಗಿ ದೊರೆಯುವ ಕರಲು ಮಣ್ಣು, ಬೆಂಬೋನೈಟ್, ಬಿಟುಮಿನ್, ಸಿಮೆಂಟ್ ಮತ್ತು ಮಣ್ಣಿನ ಮಿಶ್ರಣ, ಕಲ್ಲುಗಳ ಇಟ್ಟಿಗೆ ಅಥವಾ ಕಾಂಕ್ರೀಟ್ ಪದರನ್ನು ಎಲ್ಲ ಮೈಗಳಲ್ಲಿ ನಿರ್ಮಿಸಬಹುದಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಮತ್ತು ಹೆಚ್ಚಿನ ಆಯುಷ್ಯ ಹೊಂದಿರುವ ಪಾಲಿಇಥಿಲಿನ್ ಹಾಳೆಗಳ ಬಳಕೆ ಜಾಸ್ತಿ ಬಳಕೆಯಲ್ಲಿದೆ. ಈಗ ಅದೇನು 300 micron ಪ್ಲಾಸ್ಟಿಕ್ ಹಾಳೆಗಳನ್ನು ಹಾಕಿ ನೀರನ್ನ ಶೇಖರಣೆ ಮಾಡ್ತಾರೆ, ಅದೇ ಹೆಚ್ಚು ಅನುಕೂಲ ಏನಂತೀನಿ, ಅದೇ ಜಾಸ್ತಿ. ಈಗ ನಮ್ಮ ರೈತರಿಗೆ ಹೊಂಡಗಳಲ್ಲಿ ಒಳಹರಿವು ಬಚ್ಚಲು ನಿರ್ಮಾಣದ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕಂತೀರಿ? ಈ ಕೃಷಿ ಹೊಂಡಗಳಲ್ಲಿ ನೀರು ನಿಧಾನವಾಗಿ ಹರಿದು ಬರುವಂಗ ಒಳಹರಿವು ಬಚ್ಚಲು ನಿರ್ಮಿಸುವುದು ತುಂಬಾ ಅವಶ್ಯವಾಗಿದೆ. ಇಂಥ ಬಚ್ಚಲುಗಳು ಆಯತಾಕಾರದಲ್ಲಿ ಇರಬೇಕು, ಒಂದನೇದು. ಆಮೇಲೆ ಈ ಬಚ್ಚಲು ನೀರಿನ ಗರಿಷ್ಠ ಶೇಖರಣಾ ಎತ್ತರಕ್ಕಿಂತ ಕನಿಷ್ಠ 1 meter ಕೆಳಗಿರುವುದು ತುಂಬಾ ಅವಶ್ಯಕತೆ. ಇದಲ್ಲದೆ ಹೊಂಡಗಳಲ್ಲಿ ನೀರಿನ ಒಳಹರಿವಿಗಾಗಿ ಸಿಮೆಂಟ್ ಪೈಪ್ಗಳನ್ನು ಸಹ ನಾವು ಬಳಸಬಹುದು. ಅಂದ್ರೆ ಈಗ ಅದರ 1 meterದಷ್ಟು ಆಳ ಇರಬೇಕು. ಅಂದ್ರೆ ನಮ್ದು ಏನು ಗರಿಷ್ಠ ಮಟ್ಟದ್ದು ಹೊಂಡದೊಳಗೆ ನೀರು ಹಿಡಿತದ, ಅದಕ್ಕಿಂತ ಮೇಲಿನ ಒಂದು ಸಮಪಾತಳಿಕಿಂತಲೂ 1 meter ತೆಗೆದೊಳಗಿರ್ಬೇಕು. ಇನ್ನು ಹೊಂಡಗಳಲ್ಲಿ ಹೊರಹರಿವು ಮೋರೆ ಯಾವ ರೀತಿ ಇರಬೇಕಂತೀರಿ? ಏನಂದ್ರೆ ಈ ಮೊರೆಗಳು ಏನಂದ್ರೆ ಹೊಂಡಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು ಸಹಕಾರಿಯಾಗಿದೆ. ಇವು ಆಯತ ಅಥವಾ ಚೌಕ ಆಕಾರದಲ್ಲಿ ಇರಬೇಕು. ಹೊಂಡದ ಮೇಲ್ಭಾಗದಲ್ಲಿ ನೀರು ಶೇಖರಣೆ ಆಗೋದನ್ನು ತಡೆಯಲು ಮೊರೆ ಎತ್ತರ ಬತ್ತಲಿನ ಎತ್ತರಕ್ಕಿಂತ 30 centimeternಷ್ಟು ಕೆಳಗಿರುವುದು ತುಂಬಾ ಅನುಕೂಲವಾಗಿದೆ. ಅಂದ್ರೆ ಈಗ 30 centimeterಕ್ಕಿಂತಲೂ ಕೆಳಗಿರ್ಬೇಕಂದ್ರೆ ಅಂದಾಜು 1 foot ಕೆಳಗಿರ್ಬೇಕು. 1 foot ಅಂದ್ರೆ ಮೇಲೆ 1 foot ಗ್ಯಾಪ್ ಉಳಿಬೇಕ್ರಿ ಆ ನೀರು. ಅಷ್ಟು ಗ್ಯಾಪ್ ಇದ್ರೆ ಅನುಕೂಲ. ಇನ್ನು ರೇವೆ ಮಣ್ಣು ಹೊಂಡಗಳನ್ನ ಸೇರಿ ಈಗ ಹೂಳು ತುಂಬ್ತಿರ್ತಾವ್ರಿ. ಈ ಹೂಳು ತುಂಬುದು ಒಂದು ದೊಡ್ಡ ಸಮಸ್ಯೆ ರೀ. ಮತ್ತೆ ಈ ರೇವೆ ಮಣ್ಣು ಹೊಂಡಗಳನ್ನು ಸೇರಬಾರದು ಅಂದ್ರೆ ಏನು ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕ್ರಿ? ರೇವೆ ತಡೆಗಳನ್ನು ನಿರ್ಮಿಸುವುದು ತುಂಬಾ ಅವಶ್ಯವಾಗಿದೆ. ಈ ತಡೆಗಳು ನೀರಿನ ಒಳಹರಿವು ಮಾರ್ಗದಷ್ಟು ಅಗಲವಾಗಿ ಮತ್ತು ಅಗಲಕ್ಕಿಂತ ಸ್ವಲ್ಪ ಹೆಚ್ಚು ಉದ್ದವಾಗಿರಬೇಕು. ಇವುಗಳು ಅವಶ್ಯಕತೆಗೆ ಅನುಗುಣವಾಗಿ 1/2 to 1 meter ಆಳವಾಗಿರಬೇಕು. ಅಲ್ಲದೆ ಇದಲ್ಲದೆ ಎರಡೂ ದಂಡೆಗಳ ಇಳಿಜಾರು 1.5:1 ಇರುವುದು ಸುರಕ್ಷಿತ ಎನಿಸುತ್ತದೆ. ಅವಶ್ಯ ಎನಿಸಿದಲ್ಲಿ ಒಳಹರಿವು ಬಚ್ಚಲಿನ ಮಾರ್ಗದಲ್ಲಿ ಗ್ಲೀರಿಸಿಡಿಯಾದಂಥ ಸಸ್ಯಗಳನ್ನು ಬೆಳೆದು ರೇವೆ ಒಳ ಹೋಗುವ ಪ್ರಮಾಣ ನಿಯಂತ್ರಿಸಬಹುದಾಗಿದೆ. ಅಂದ್ರೆ ಗೊಬ್ಬರ ಗಿಡ ಅಂತಾರಲ್ಲ ಆ ಗಿಡಗಳನ್ನು ಬೆಳೆಸಬೇಕು. ಅಂದ್ರೆ ಇನ್ಲೆಟ್ ಏನಾದ್ರು ಬರ್ತದಲ್ರಿ ನೀರ, ಅಲ್ಲಿ ಒಂದ್ ಸ್ವಲ್ಪ ಆ ಹುಳು ಅದಕ್ಕಿಂತಲೂ ಮುಂಚೆನೆ ತಡಿ ಹಿಡಿಯುವಂಗ ಅನುಕೂಲ ಆಗಲಿ ಅಂತ ಹೇಳಿ ಅದು ಅಲ್ಲೇ ಅದನ್ನ ಟ್ರ್ಯಾಪ್ ಮಾಡುವಂಗ ಗ್ಲೀರಿಸಿಡಿಯ ಅಂತ ಬರುತ್ತೆ, ಅದನ್ನ ಬೆಳೆಸಬೇಕು. ಅದೇ ಗ್ಲೀರಿಸಿಡಿಯಕ್ಕೆ ಇಲ್ಲಿ ನಮ್ಮಲ್ಲಿ ರೈತರು ಗೊಬ್ಬರ ಗಿಡ ಅಂತ ಹೇಳ್ತಾರೆ. ಗೊಬ್ಬರ ಗಿಡ ಈ ಕೃಷಿ ಹೊಂಡಗಳಲ್ಲಿ ಬದುಗಳೇನು ನಾವು ನಿರ್ಮಿಸಿರ್ತೇವಲ್ರಿ, ಅವು ಯಾವ ರೀತಿ ನಾವು ಬಳಸ್ಕೋಬೇಕಂತೀರಿ? ಕೃಷಿ ಹೊಂಡಗಳನ್ನು ಹುಲ್ಲು ಮತ್ತು ಮರಗಳನ್ನು ಬೆಳೆಸಲು ಉಪಯೋಗಿಸಬಹುದು. ಇಲ್ದಿದ್ರೆ ಅಲ್ಲಿ ಕಸಗಳು ಬೆಳೆದು ಆ ಬದುಗಳು ಭೂಮಿ ನಿರುಪಯೋಗಿ ಆಗಬಹುದು. ಇದರಿಂದ ಹೊಂಡಗಳ ಬದುಗಳಿಗೂ ಸುರಕ್ಷತೆ ದೊರೆಯುತ್ತದೆ. ಇದಕ್ಕಾಗಿ ಸುಧಾರಿಸಿದ ತಳಿಯ ಹುಲ್ಲುಗಳು ಮತ್ತು ಹಣ್ಣಿನ ಮರಗಳನ್ನು ನಾಟಿ ಮಾಡಬಹುದು ಕೃಷಿ ಹೊಂಡಗಳ ಮೇಲೆ. ಇನ್ನು ಈ ಕೃಷಿ ಹೊಂಡಗಳಲ್ಲಿ ಶೇಖರಣೆಯಾದ ನೀರನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ? ನೋಡ್ರಿ, ಒಂದು ಪ್ರದೇಶದಲ್ಲಿ ಸುಮಾರು ಅಲ್ಲಿಂದ ಬೀಳುವ ಮಳೆ ಪ್ರತಿಶತ 10-15% ನೀರು ಹರಿದು ಹೋಗ್ತದೆ. ಇದನ್ನ ಕೃಷಿ ಹೊಂಡಗಳಲ್ಲಿ ಶೇಖರಣೆ ಮಾಡಬೇಕು. ಹೀಗೆ ದೊರೆತ ನೀರನ್ನು ನಮ್ಮ ಸಾಂಪ್ರದಾಯಿಕ ಬೆಳೆಗಳಾದ ತೊಗರಿ, ಸಜ್ಜೆ, ಹತ್ತಿ, ಕಡಲೆ, ಹಿಂಗಾರಿ ಜೋಳ, ಸೂರ್ಯಪಾನ ಮುಂತಾದವುಗಳಿಗೆ 1-2 ಸಂರಕ್ಷಿತ ನೀರಾವರಿ ರೂಪದಲ್ಲಿ ಒದಗಿಸಬಹುದಾಗಿದೆ. ಈ ರೀತಿ ಕೃಷಿ ಹೊಂಡದ ನೀರನ್ನು ಬಳಸಿದಾಗ ಬೆಳೆಗಳ ಇಳುವರಿಯಲ್ಲಿ ಪ್ರತಿಶತ ಬೆಳೆಗಳಿಗೆ ಅನುಸಾರವಾಗಿ 40-90% ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವುದು ಕಂಡುಬಂದಿದೆ. ಅಂದ್ರೆ ಇಳುವರಿ ಹೆಚ್ಚಾಗ್ತದೆ ಅಂತೀರಿ? ಇಳುವರಿ 40-90% ಜಾಸ್ತಿ ಆಗ್ಬೋದು. ಹಾಗಾದ್ರೆ ಈ ಕೃಷಿ ಹೊಂಡಗಳ ನೀರನ್ನು ಬಳಸಿ ಗರಿಷ್ಠ ಪ್ರಮಾಣದಲ್ಲಿ ಹೇಗೆ ನಾವು ಲಾಭಾಂಶ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ? ಈ ಪದ್ಧತಿಯಲ್ಲಿ ನೀರಿನ ಸಂಗ್ರಹಣೆಯಷ್ಟೇ ನೀರಿನ ಸದ್ಬಳಕೆಯಾಗಿ ಗರಿಷ್ಠ ಪ್ರಮಾಣದ ಲಾಭಾಂಶ ಗಳಿಸುವುದು ಅತಿ ಮುಖ್ಯ ಸಂಗತಿ ಎನಿಸುತ್ತದೆ. ಇದಕ್ಕೆ ಈಗ ಹೇಳುವ ಪದ್ಧತಿಗಳನ್ನು ಅನುಸರಿಸುವುದು ಸೂಕ್ತವಾಗಿದೆ. ಯಾವ್ಯಾವ ಅಂತೀರಿ? ಮುಂಗಾರು ಹಂಗಾಮಿನಲ್ಲಿ ಅಂತರ ಬೆಳೆ ಪದ್ಧತಿಗಳಾದ ತೊಗರಿ ಮತ್ತು ಸಜ್ಜೆ ಇದನ್ನು ಕಡಿಮೆ ಆಳದ ಕಪ್ಪು ಮಣ್ಣುಗಳಲ್ಲಿ ಅನುಸರಿಸಬೇಕು. ಇನ್ನು ಮಧ್ಯಮ ಆಳದ ಮಣ್ಣುಗಳಲ್ಲಿ ತೊಗರಿ ಮತ್ತು ಗೆಜ್ಜೆ ಶೇಂಗಾ ಹಾಗೂ ಶೇಂಗಾ ಮತ್ತು ಸಜ್ಜೆ ಬೆಳೆಯುವುದು ಯೋಗ್ಯವಾಗಿದೆ. ಇನ್ನು ಹಿಂಗಾರಿ ಹಂಗಾಮಿನಲ್ಲಿ ಜೋಳ ಮತ್ತು ಕಡಲೆ ಅಥವಾ ಕಡಲೆ ಮತ್ತು ಕುಸುಬೆ ಪದ್ಧತಿ ಸೂಕ್ತ ಎನಿಸ್ತದೆ. ಮತ್ತು ಇದಲ್ಲದೆ ರೈತರು ಇನ್ನೂ ಅಧಿಕ ಪ್ರಮಾಣದ ಲಾಭಾಂಶ ಪಡೆಯಲು ಏನು ಸಾಧ್ಯ ಅದ ಏನ್ರಿ, ಹೇಗೆ ತಿಳಿಸ್ತೀರಿ? ಖಂಡಿತವಾಗಿ ಸಾಧ್ಯ ಐತ್ರೆ. ಇದಕ್ಕೆ ಲಭ್ಯ ನೀರನ್ನು ಹಣ್ಣಿನ ಬೆಳೆಗಳಾದ ಪೇರ್ಲ, ಬಾರೆ, ಅಂಜೂರ, ಚಿಕ್ಕು ಮುಂತಾದವುಗಳಿಗೆ ಬಳಸಿ ಕೃಷಿ ಬೆಳೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಪಡೆದು ರೈತರ ಒಟ್ಟಾರೆ ಉತ್ಪನ್ನ ಪ್ರಮಾಣ ಹೆಚ್ಚಿಸಬಹುದಾಗಿದೆ. ಇದಲ್ಲದೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿ ಬರ ಎದುರಿಸಲು ಅನುಕೂಲವಾಗಿದೆ. ಸಮಗ್ರ ಕೃಷಿ ಪದ್ಧತಿಗಳು ಯಾವಂತಂದರೆ, ಕೃಷಿ ಹೊಂಡಗಳ ಬದುಗಳ ಮೇಲೆ ಮತ್ತು ನೀರು ಹರಿಯುವ ಮಾರ್ಗದಲ್ಲಿ ಹುಲ್ಲು ಬೆಳೆದು ಆಡು ಆಕಳು ಸಾಗಾಣಿಕೆ ಮಾಡಬಹುದು. ಇನ್ನು ಕೃಷಿ ಹೊಂಡಗಳಲ್ಲಿ ಮೀನು ಸಾಗಾಣಿಕೆ ಮತ್ತು ಮಹತ್ವದ ಸಾವಯವ ಗೊಬ್ಬರ ಒದಗಿಸಬಲ್ಲ ಅಜೋಲಾ ಸಹ ಇದನ್ನು ಒದಗಿಸಬಹುದು. ಆಮೇಲೆ ಈ ಪದ್ಧತಿಯಲ್ಲಿ ದೊರೆಯುವ ತ್ಯಾಜ್ಯ ವಸ್ತು ಮತ್ತು ನೀರಿನ ಸಹಾಯದಿಂದ ಬಾತುಕೋಳಿ ಸಾಗಾಣಿಕೆ ಕೂಡ ಮಾಡಬಹುದು. ಇದಲ್ಲದೆ ರೇಷ್ಮೆ ಬೆಳೆ ಸಹ ಕೈಗೊಳ್ಳಬಹುದು. ಹೀಗೆ ಸ್ಥಳೀಯವಾಗಿ ಸೂಕ್ತ ಎನಿಸುವ ಉತ್ಪನ್ನ ಪದ್ಧತಿ ಅನುಸರಿಸುವುದು ಲಾಭಾಂಶ ಮತ್ತು ನಿರುದ್ಯೋಗ ಎದುರಿಸಲು ತುಂಬಾ ಸಹಕಾರಿ ಅನಿಸ್ತೈತೆ. ಈ ಕ್ರಮದಲ್ಲಿ ಏನು ಶೇಖರಣೆ ಆಗುವ ನೀರನ್ನು ಯಾವ ರೀತಿ ಬಳಸಬೇಕಂತೀರಿ? ನೋಡ್ರಿ, ಈ ಪದ್ಧತಿಯಲ್ಲಿ ಶೇಖರಣೆ ಆದ ನೀರನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಬಳಸಿದರೆ ಅತ್ಯಂತ ಸೂಕ್ತ ಎನಿಸ್ತೈತೆ. ಇದು ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾದರೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ವಾರ್ಷಿಕ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳೆಯಬಹುದು. ಈಗೇನು ನಾವು ಸಂಗ್ರಹಿಸಿರ್ತೀವಲ್ರಿ ಕೃಷಿ ಹೊಂಡದಲ್ಲಿ ನೀರು, ಅದನ್ನು ನೀರಾವರಿಗೆ ಎಷ್ಟು ಸಲ ನಾವು ಬಳಸಲಿಕ್ಕೆ ಸಾಧ್ಯ ಅಂತೀರಿ? ನೋಡ್ರಿ, ಹಿಂಗೆ ಹೊಂಡಗಳಲ್ಲಿ ಸಂಗ್ರಹಿಸಿದ ನೀರನ್ನು ಒಂದೆರಡು ಸಲ ನೀರಾವರಿ ಕೊಡಲು ಅನುಕೂಲ ಆಗ್ತದ್ರಿ. ಒಂದ್ಸಲ ಹೊಂಡಗಳು ನೀರಿನಿಂದ ತುಂಬಿದರೆ ಆದಷ್ಟು ಬೇಗನೆ ಅದನ್ನು ಬೆಳೆಗಳಿಗೆ ನೀಡಿ ಮುಂದಿನ ಮಳೆಗಳಲ್ಲಿ ನೀರು ಸಂಗ್ರಹಣೆ ಅವಕಾಶ ನೀಡುವುದು ತುಂಬಾ ಅವಶ್ಯವಾಗಿತ್ತು. ಅಂದ್ರೆ ಬಿದ್ದ ಮಳೆ ನೀರನ್ನ ಸುಮ್ಮನೆ ಅಲ್ಲೇ ಅದು ಇಂಗುವಂಗ ಮಾಡ್ಬೇಕ್ರಿ. ಆಮೇಲೆ ಈಗ ಅದನ್ನ ಆದಷ್ಟು ಬೇಗ ನಾವು ನೀರು ಉಣಿಸಿದೇವು ಅಂದ್ರೆ ಮತ್ತೆ ಮಳೆ ಬರ್ತಾ ಮತ್ತೆ ಶೇಖರಣೆ ಮಾಡಿ ಶೇಖರಣೆ. ಈ ಕೃಷಿ ಹೊಂಡದ ನೀರನ್ನ ಬೆಳೆಗಳಿಗೆ ಯಾವ ಯಾವ ಹಂತದಲ್ಲಿ ಒದಗಿಸ್ಬೇಕಂತೀರಿ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ರೀ. ಈ ಹೊಂಡಗಳಲ್ಲಿ ಸಂಗ್ರಹಿಸಿದ ನೀರನ್ನು ಗರಿಷ್ಠ ಎರಡು ಸಲ ಬಳಸಲು ಮಾತ್ರ ಸಾಧ್ಯವೈತೆ. ಆದ್ದರಿಂದ ಏನು ಮಾಡಬೇಕಂದ್ರೆ, ಈ ಬೆಳೆಗಳ ಸಂದಿಷ್ಟ ಹಂತಗಳಾದ ಹೂ ಬಿಡುವಾಗ ಹಾಗೂ ಕಾಳು ಹಾಗೂ ಕಾಯಿ ಕಟ್ಟುವಾಗ ಪೂರೈಸಿದರೆ ಲಾಭಾಂಶವನ್ನು ಅಧಿಕ ಪ್ರಮಾಣದಲ್ಲಿ ನಾವು ಪಡೆಯಬಹುದು. ಇನ್ನು ಕೃಷಿ ಹೊಂಡಗಳಲ್ಲಿ ನೀರು ಇಂಗುವಿಕೆ ಮತ್ತು ಬಾಷ್ಪೀಭವನ ನಿಯಂತ್ರಿಸಲಿಕ್ಕೆ ಯಾವ ಕ್ರಮ ಕೈಗೊಳ್ಳಬೇಕಂತೀರಿ? ಇನ್ನು ಕೃಷಿ ಹೊಂಡಗಳಲ್ಲಿ ಶೇಖರಣೆ ಆದ ನೀರಿನ 72% ಇಂಗುವಿಕೆ ಹಾಗೂ ಬಾಷ್ಪೀಭವನದಿಂದ ಪೋಲಾಗುತ್ತದೆ. ಇದನ್ನು ನಿಯಂತ್ರಿಸಲು ಈಗಾಗಲೇ ತಿಳಿಸಿರುವ ಒಳಪದರು ನಿರ್ಮಿಸಿಕೊಳ್ಳುವುದು ಅತಿ ಅವಶ್ಯವಾಗಿತ್ತು. ಅಂದ್ರೆ ಈಗೇನು ಪಾಲಿಥಿನ್ ಅದು ಬ್ಯಾಗ್ ಅದೇನು ಪ್ಲಾಸ್ಟಿಕ್ ಹಾಕ್ತೀವಿ ಅದು ಅವಶ್ಯ ಅದ ಅಂತೇಳಿ? ಹೌದು, ಬಹಳ ಅವಶ್ಯ. ಸಾಮಾನ್ಯವಾಗಿ ಶೇಖರಣೆ ಆದ ನೀರಿನ ನೋಡ್ರಿ 80% ಭೂಮಿಯಲ್ಲಿ ಇಂಗಿದರೆ ನೀರು, ಉಳಿದ ಶೇಕಡಾ 20% ಬಾಷ್ಪೀಭವನದಿಂದ ವಾತಾವರಣಕ್ಕೆ ಸೇರ್ತೈತ್ರಿ. ಈಗಿನ ಪದ್ಧತಿಯಲ್ಲಿ ಬಾಷ್ಪೀಭವನ ತಡೆಯಲು ಆರ್ಥಿಕ ಸುಲಭವಾದ ಕ್ರಮಗಳಿಲ್ಲ. ಆದರೂ ಲಭ್ಯ ತಾಂತ್ರಿಕತೆಯ ಪ್ರಕಾರ ಹೊಂಡಗಳ ಮೇಲೆ ಕಡಿಮೆ ವೆಚ್ಚದ ಮತ್ತು ಜೀವಿಗಳಿಗೆ ಹಾನಿಕಾರವಲ್ಲದ ಮೇಣ ಅಥವಾ ಎಣ್ಣೆ ಪದರುಗಳನ್ನು ಕಲ್ಪಿಸಬಹುದು. ಇದಲ್ಲದೆ ರಬ್ಬರ್ ಮತ್ತು ಪ್ಲಾಸ್ಟಿಕ್ ತೇಲು ಹೊದಿಕೆ ಸಹ ಬಳಸಿ ಸುಮಾರು 80% ಬಾಷ್ಪೀಭವನವನ್ನು ತಡಿಬಹುದು. ಆದರೂ ಈಗ ಸದ್ಯದ ಮಟ್ಟಿಗೆ ಆರ್ಥಿಕ ದೃಷ್ಟಿಯಿಂದ ಕಡಿಮೆ ಬೆಲೆ ಯಾವುದೇ ಬಾಷ್ಪೀಭವನ ನಿಯಂತ್ರಕಗಳು ಸಿಗುತ್ತಿಲ್ಲ. ಇನ್ನು ಹಾಗಾದ್ರೆ ನೀರು ಪೋಲು ತಡೆಯಲು ರೈತರು ಏನೇನು ಮಾಡ್ಬೇಕಂತೀರಿ? ನೋಡ್ರಿ, ಹೊಂಡಗಳಲ್ಲಿ ಸಂಗ್ರಹವಾದ ನೀರನ್ನು ಆದಷ್ಟು ಮಟ್ಟಿಗೆ ಜಾಗೃತಿಕವಾಗಿ ಬೆಳೆಗಳಿಗೆ ನೀಡಿದರೆ ನೀರು ಭೂಮಿಯ ಆಳದಲ್ಲಿ ಸಂಗ್ರಹವಾಗಿ ಪೋಲು ಆಗುವುದನ್ನು ಕಡಿಮೆ ಆಗುತ್ತದೆ. ನಂತರ ಭೂಮಿಯಿಂದ ನೀರಿನ ಬಾಷ್ಪೀಭವನ ನಿಯಂತ್ರಿಸಲು ಎಲೆ, ಹುಲ್ಲು, ಬುಡಚಿ ಮುಂತಾದ ತ್ಯಾಜ್ಯಗಳನ್ನು ಹೊಲದಲ್ಲಿ ಹರಡುವುದು ಒಳ್ಳೆಯ ಕ್ರಮ ಆಗಿತ್ತು. ಇನ್ನು ಕೃಷಿ ಹೊಂಡಗಳಿಗೆ ತಗಲುವ ವೆಚ್ಚ ಮತ್ತು ಲಾಭದ ಬಗ್ಗೆ ಏನು ಹೇಳ್ತಿರ್ತಾವೆ? ನೋಡ್ರಿ, ಕೃಷಿ ಹೊಂಡಗಳ ನಿರ್ಮಾಣ ವೆಚ್ಚ ಬಹಳ ಅಧಿಕವಾಗಿರುತ್ತೆ. ಯಾಕಂದ್ರೆ ಭೂ ಅಗೆತ, ಒಟ್ಟು ನಿರ್ಮಾಣ, ಒಳಮೈ ಹೊದಿಕೆ ಒದಗಿಸುವುದು, ಒಳಹೊರ ಹರಿವು ನಿಯಂತ್ರಣಗಳನ್ನು ಕಟ್ಟುವುದು, ನೀರು ಉಣಿಸಲು 1.5 HP ಪಂಪ್, ಈಗ 1 ಲಕ್ಷ ರೂಪಾಯಿಗಿಂತ ಅಧಿಕ ಮೊತ್ತ ಪ್ರತಿ 150 ಘನ ಮೀಟರ್ ಕೆರೆ ನಿರ್ಮಾಣಕ್ಕೆ ಬೇಕಾಗತ್ತೆ. ಈ ಪ್ರಮಾಣದಲ್ಲಿ ರೈತರು ಹಣ ಹೂಡಿಕೆ ಮಾಡುವುದು ಬಹಳ ಕಷ್ಟ ಸಾಧ್ಯ ಆಗೈತೆ. ಆದ್ದರಿಂದ ಇದನ್ನು ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಎಂದು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಸರ್ಕಾರ ನೆರವು ಒದಗಿಸುತ್ತದೆ. ಒಟ್ಟಾರೆ ಒಣ ಪ್ರದೇಶಗಳಲ್ಲಿ ಈ ಕೃಷಿ ಹೊಂಡಗಳ ವೆಚ್ಚ ಲಾಭಾಂಶ ಪ್ರಮಾಣವನ್ನು 2.5-3 ಹೆಚ್ಚಿಸಬಹುದು. ಈ ರೀತಿ ಕೃಷಿ ಹೊಂಡ ತಾಂತ್ರಿಕತೆ ಮಳೆಯಾಶ್ರಿತ ಕೃಷಿಯ ಕಾಮಧೇನು ಅಂದರೆ ಇದೇನು ತಪ್ಪಾಗಲ್ಲ. ಒಳ್ಳೆಯದು ಡಾಕ್ಟರ್ ವಿವೇಕ್ ದೇವರ್ನವಧಿಗೆಯವ್ರಿ, ಇದುವರೆಗೆ ನಮಗೆ ಏನು ಕೃಷಿ ಹೊಂಡಗಳ ನಿರ್ಮಾಣದ ಬಗ್ಗೆ ತಿಳಿಸಿಕೊಟ್ರಿ. ಈ ಕೃಷಿ ಹೊಂಡಗಳ ಕುರಿತು ಏನಾದರೂ ನಮ್ಮ ರೈತರಲ್ಲಿ ಪ್ರಶ್ನೆಗಳಿದ್ರೆ ಅವ್ರು ಏನಾದರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂದರೆ ಎಲ್ಲಿ ಬಂದು ಭೇಟಿ ಆಗ್ಬೇಕಂತೀರಿ? ಈಗ ನಾನು ಈಗ ಮುಧೋಳ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಲ್ಲಿ ಕ್ಷೇತ್ರ ಅಧೀಕ್ಷಕನಾಗಿ ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅವರು ಮುಧೋಳ ಬಂದು ಭೇಟಿಯಾದರೆ ನಾನು ಅಲ್ಲಿ ಸಿಗ್ತೇನೆ. ಈ ಕೃಷಿ ಹೊಂಡ ನಿರ್ಮಾಣ ಮಾಡುವ ರೈತರು ಏನು ಗಮನಿಸಬೇಕಾದ ಒಂದು ವಾಕ್ಯದಲ್ಲಿ ಹೇಳ್ರಿ ಕಾರ್ಯಕ್ರಮ ಮುಗಿಸುವ ಮುಂಚೆ. ಈಗ ಕೃಷಿ ಹೊಂಡಗಳು ಅಂತಂದ್ರೆ ಈಗ ಇಷ್ಟೊತ್ತನೇ ಎಲ್ಲ ಹೇಳಿದೆ, ಆದಷ್ಟು ಇಳಿಜಾರು ಪ್ರದೇಶದಲ್ಲಿ ಇರಬೇಕು. ಮಳೆ ಆದ ತಕ್ಷಣ ನೀರು ಕೃಷಿ ಹೊಂಡದಲ್ಲಿ ಅತಿಯಾದ ನೀರು ಇಂಗುವಿಕೆ ಆಗುವುದರಿಂದ ಅವರು ಕೃಷಿ ಹೊಂಡಗಳ ಪಕ್ಕದಲ್ಲಿ ಬೋರ್ವೆಲ್ ಹೊಡೆಸಿದ್ರೆ ಅಲ್ಲಿ ಜಾಸ್ತಿ ನೀರು ಹಿಂಗಿದ್ದಕ್ಕೆ ಹೆಚ್ಚು ಮರುಪೂರ್ಣ ಆಗಿ ಅನುಕೂಲ ಆಗ್ತದಂತೆ. ಅವರಿಗೆ ಕೃಷಿ ಹೊಂಡದ ಪಕ್ಕದಲ್ಲಿ ಅದರ ಸುತ್ತಲುಮುತ್ತಲು ಬೋರ್ ಏನರ ಹಾಕಿದರೆ ಸ್ವಲ್ಪ ನೀರು ಸಿಗುವ ಅವಶ್ಯಕತೆ. ಮತ್ತೀಗ ರೈತರು ಪ್ರಶ್ನೆ ಕೇಳಲಿಕ್ಕೆ ತಮಗೆ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರ ದೂರವಾಣಿ ಮುಖಾಂತರ ಕೇಳ್ಬೇಕಂದ್ರೆ ತಮ್ಮ ದೂರವಾಣಿ ಸಂಖ್ಯೆ ತಿಳಿಸ್ತೀರಿ? ನೋಡಿ, ನನ್ನ ದೂರವಾಣಿ ಸಂಖ್ಯೆ 8 8 6 1 2 5 4 6 0 1. ದೂರವಾಣಿ ಸಂಖ್ಯೆ ನಮ್ಮ ಹೇಳ್ರಿ. 8 8 6 1 2 5 4 6 0 1. ಅವರು ಯಾವ ಒಂದು ವೇಳೆಯಲ್ಲಿ ಕರೆ ಮಾಡಿದ್ರೆ ತಮಗೆ ಮಾಹಿತಿ ನೀಡಲಿಕ್ಕೆ ಅನುಕೂಲ ಆಗ್ತದಂತೀರಿ? ಸರ್, ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಕಾಲ್ ಮಾಡಿದರು. ನಾನು ಅವರಿಗೆ ಒಳ್ಳೆಯದು ಡಾಕ್ಟರ್ ವಿವೇಕ್ ದೇವರ್ನವಧಿಗೆಯವರೇ, ಇಲ್ಲಿವರೆಗೆ ನಮ್ಮ ರೈತರಿಗೆ ಕೃಷಿ ಹೊಂಡಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದ್ರಿ. ಅದಕ್ಕೆ ತಮಗೆ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ವಿವೇಕ್ ದೇವರನಾವದಗಿ ಅವರೊಂದಿಗೆ ಕೃಷಿ ಹೊಂಡಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ರೇವಣ ಸಿದ್ದಪ್ಪ ಚಾಂದಕೌಟೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇಂಚಲದ ಶಿವಪುತ್ರಪ್ಪ, ಎಸ್ ಅರಳಿಕಟ್ಟಿ ಹಾಗೂ ತಂಡದವರಿಂದ ಭಜನಾ ಪದಗಳು. ಕಾಲ ಕಾವ್ಯಂಜುವ ಫಲ ನಿಹಾಸನ ಮಾಡಿ ಪರತತ್ವ ಬೆಳೆಯನ್ನು